ಆಕಾಶವಾಣಿ ಕಲಬುರಗಿ ಕೇಂದ್ರದಲ್ಲಿ ಸಿದ್ಧಪಡಿಸಿದ ಈ ಕಾರ್ಯಕ್ರಮ ವಿಜಯಪುರ ಹಾಗೂ ರಾಯಚೂರು ಕೇಂದ್ರಗಳಿಂದಲೂ ಪ್ರಸಾರವಾಗುತ್ತಿದೆ. ಈಗ ಕೇಳಿ ಕೃಷಿ ಉತ್ಪನ್ನ ಮಾರುಕಟ್ಟೆಯವರಿಗೆ ಕಳಿಸಿಕೊಟ್ಟಿರುವ ದಿನದ ಪೇಟೆ ಧಾರಣೆಯನ್ನು. ರಾಯಚೂರು ಮಾರುಕಟ್ಟೆ ಅಲಸಂದೆ 7,006 ರೂಪಾಯಿಗಳು, ಹೆಸರುಕಾಳು 9,000 ರೂಪಾಯಿಗಳು, ಶೇಂಗಾ ಗುಂಗ್ರಿ ಕನಿಷ್ಠ 3,325 ರೂಪಾಯಿಗಳಿಂದ ಗರಿಷ್ಠ 5,419 ರೂಪಾಯಿಗಳವರೆಗೆ, ಭತ್ತ ಸೋನಾ ಮಸೂರೆ 1,937 ರೂಪಾಯಿಗಳಿಂದ 2,281 ರೂಪಾಯಿಗಳವರೆಗೆ, ಕೆಂಪು ತೊಗರಿ ಕನಿಷ್ಠ 6,049 ರೂಪಾಯಿಗಳಿಂದ ಗರಿಷ್ಠ 6,359 ರೂಪಾಯಿಗಳವರೆಗೆ. ಇದುವರೆಗೆ ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿಕೊಟ್ಟಿರುವ ದಿನದ ಪೇಟೆ ಧಾರಣೆಯನ್ನ ಕೇಳಿದ್ರಿ. ನಾಳೆ 6:51 ಕೃಷಿ ರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ಮನೆಯಲ್ಲಿ ಕೇಳಿ. ಮೊದಲಿಗೆ ತೊಗರಿ ಬೆಳೆಯಲ್ಲಿ ಕುಡಿ ಚೂಟುವ ತಂತ್ರಜ್ಞಾನಗಳ ಕುರಿತು ಡಾಕ್ಟರ್ ಬಸವಣ್ಣಪ್ಪ ಎಂಎ ಅವರೊಂದಿಗೆ ಸಂದರ್ಶನವನ್ನು ಕೇಳುವಿರಿ. ನಂತರ ರೇಷ್ಮೆ ಬೆಳೆ ಕುರಿತು ಮಾಹಿತಿ ಹಾಗೂ ಹವಾಮಾನ ವರದಿ ಹಾಗೂ ಹವಾಮಾನಾಧಾರಿತ ಕೃಷಿ ಸಲಹೆಗಳು. ಇದುವರೆಗೆ ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7:21:52. ಈಗ ಕೇಳಿ ಜನಪದ ಸಂಗೀತ ಕಾರ್ಯಕ್ರಮವನ್ನು. ಮೊದಲಿಗೆ ಒಂದು ವಾಣಿಜ್ಯ ಪ್ರಕಟಣೆ. ಎಲ್ಐಸಿ ನಿವೇಶ್ ಪ್ಲಸ್ ನಿಂದ ಮೂಡಲಿದೆ ಹೊಸ ನಗುವೆಂದು. ಎಲ್ಐಸಿ ನಿವೇಶ್ ಪ್ಲಸ್ ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಪ್ರಚಾರವನ್ನು ಎಚ್ಚರಿಕೆಯಿಂದ ಓದಿ. ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕೇಳಿ. ಕುಷ್ಟಗಿ ತಾಲೂಕಿನ ಗುಮ್ಗೇರ ಗ್ರಾಮದ ನಾಗಪ್ಪ ಮತ್ತು ಸಂಗಡಿಗರಿಂದ ಹಂತಿ ಪದಗಳನ್ನ. ಓಲೇ ಹಂತಿಯ ಕಟ್ಟು ತಲೆಯಂತರ ನಾನೇ ಬೇಕು ಪಾಂಚ ಪಾಂಡವರ ಧರ್ಮಾರೋ. ಅಂತ್ಯ ಕಟ್ಟು ತಲೆ ಅಂತರ ನಾನೆ ಬೇಕ ಪಾಂಚ ಪಾಂಡವರ ಧರ್ಮಾರೋ. ಕಾಟು ತಲೆಯಂತವರ ನೆನೆ ಬೇಕು ಪಾಂಚ ಪರಮಾರ ಧರ್ಮಾರೋ. ಪಾಂಚ ಪಾಂಡವರ ಧರ್ಮಾರ ನೆನದಾರ ಚಿಂತಿಲ್ಲದಂತೆ ಸಾಯವೋ. ಪಂಚ ಪಾಂಡವರ ಧರ್ಮಾರ ನೆನದಾರ ಚಿಂತಿಲ್ಲದಂತೆ ಸಾಯವೋ. ಪಾಂಚ ಪಾಂಡವರ ಧರ್ಮಾರ ನೆನದಾರ ಚಿಂತಿಲ್ಲದಂತೆ ಸಾಯವೋ. ಸಾಯವೋ ಅಂತಿಯ ಕಟ್ಟು ತಲೆ ಎಂತರ ನಾನೆ ಬೇಕ ಪಾಂಚ ಪಾಂಡವರ ದರ ಮಾರೋ ಅಂತಿಯ ಕಟ್ಟು ತಲೆ ಎಂತವರ ನನೆ ಬೇಕ ಪಾಂಚ ಪಾಂಡವರ ದರ ಮಾರೋ ಪಾಂಚ ಪಾಂಡವರ ದರ ಮಾರ ನನದಾರ ಚಿಂತಿಲ್ಲದಂತೆ ಸಾಯವೋ ಪಂಚ ಪಾಂಡವರ ನನದಾರ ಧರ್ಮಾರ ಚಿಂತಿಲ್ಲದಂತೆ ಸಾಯವ ಓ ಮುತ್ತಿ ನಮೋಗತೆ ನ ಕರ ಸೊಲದಿಲ್ಲ ಕನೇನಾರ ಮಗಳವ್ವ ಮುತ್ತಿ ನಮೋಗತೆ ನ ಕರ ಸೊಲದಿಲ್ಲ ಕನೇನಾರ ಮಗ ಮುತ್ತಿ ನಮೋಗತೆ ನ ಕರ ಸೊಲದಿಲ್ಲ ಕನೇನಾರ ಮಗಳವ್ವ ಅಕ್ಕನೇ ನಾರ ಮಗಳವ್ವ ಗುಮಗೆರೆ ಗರ ಚೇನ ಗುಡಿಯ ಕರೆ ದೂರ ಗೋರ ಮಗಳವ್ವ ಗುಮಗೆರೆ ಗರ ಚೇನ ಗುಡಿಯ ಕರೆ ದೂರ ಕುಲದಲ್ಲೇ ಕುರುಬರ ಬೆಡಗಾಲಲ್ಲಾರ ಜಡಿ ಮಂಟಿಗೆ ಅರೇ ಶರಣಾರೋ ಕುಲದಲ್ಲೇ ಕುರುಬರ ಬೆಡಗಾಲಲ್ಲಾರ ಜಡಿ ಮಂಟಿಗೆ ಅರೇ ಶರಣ ಕುಲದಲ್ಲೇ ಕುರುಬರ ಬೆಡಗಾಲಲ್ಲಾರ ಜಡಿ ಮಂಟಿಗೆ ಅರೇ ಶರಣಾರೋ ಕುಲದಲ್ಲೇ ಕುರುಬರ ಬೆಡಗಾಲಲ್ಲಾರ ಜಡಿ ಮಂಟಿಗೆ ಅರೇ ಶರಣಾರೋ ಜಡಿ ಮಂಟಿಗೆ ಅರೇ ಶರಣರ ಜ್ಞಾನಪ್ಪಯ್ಯ ಬಡವರಿಗೆ ಭಕ್ತಿ ನೀಡಾನೋ ಕುರುಬರು ಬೆಡಗಾಲಲ್ಲಾರ ಜಡಿ ಮಂಟಿಗೆ ಅರೇ ಶರಣಾರೋ ಜಡಿ ಮಂಟಿಗೆ ಅರೇ ಶರಣರ ಜ್ಞಾನಪ್ಪಯ್ಯ ಬಡವರಿಗೆ ಭಕ್ತಿ ನೀಡಾನೋ ಓ ಅಂತಿಯ ಕಟ್ಟು ವ್ಯಾಸಿಗೆ ಬಿಸಲಾಗಿದ್ದೇಕು ಗಾಲಿ ಆಗಾರ ಬಾಳ ಸಿಯ ಬಿಸಲಾಗಿದ್ದೆ ಕೋಗೆಲೆ ಆಸಾರ ದಾಸಿಗೆ ಬಿಸಲಾಗಿದ್ದೆ ಕೋಗಾಲಿ ಆಗಾರ ಬಾಳಾಡಕಿ ವ್ಯಾಸಿಯ ಬಿಸಲಾಗಿದ್ದೆ ಕೋಗೆಲೆ ಆಗಾರ ಆಗಾರ ಬಾಳಾಡಕ್ಕೆ ಅವನುದಾಗ ಪೂಜಾಡಿ ಒತ್ತಾಗಳದೇನು ಆಗಾರ ಅವನದಾಗ ಪೂಜಾಡಿ ಒತ್ತಾಗಳದೇನು ಹಾಸಿಗೆ ಬಿಸಲ ಆಗಾರ ಬಾಳಾಡಕಿ ವ್ಯಾಸಿಗೆ ಬಿಸಲಾಗಿದ್ದೆ ಕೋಗೆಲೆ ಆಗಾರ ಅಡಗಿಯೋ